ಸ್ವಾಭಿಮಾನ, ಅಸ್ಮಿತೆ ಮತ್ತು ಸಾಮಾಜಿಕ ನ್ಯಾಯದೆಡೆಗೆ ಮಹಾಯಾನ. ನಿಮ್ಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಮಂಗಳವಾರ ಬೆಳಗ್ಗೆ 6:35 ಮೂಡಿ ಬರಲಿದೆ ಭೀಮಯಾನ. ಅನುಮಾನದ ವಿಮೋಚನೆಯ ಉದಯ ಭಾಸ್ಕರ, ಉದಯ ಭಾಸ್ಕರ, ಉದಯ ಭಾಸ್ಕರ. ಪಿಎಂ ಜಯ ಅಬ್ ಗರೀಬೋ ಕಿ ಜಯ ಬನ್ ಗಯಿ ಹೈ. देश के युवाओं ने ठाना है भारत को आयुष्मान बनाना है. आज ही पात्र लाभार्थियों का आयुष्मान कार्ड बनवाकर उन्हें दे नए साल का उपहार. 60 करोड़ से ज्यादा लाभार्थियों को मिला 5,00,000 रुपए के मुफ्त उपचार का अधिकार. आज ही आयुष्मान ऐप डाउनलोड करें और पात्र लाभार्थी अपना आयुष्मान कार्ड बनवाएं. अधिक जानकारी के लिए 14555 पर कॉल करें. ಎಲ್ಐಸಿಯ ಜೀವನ್ ಲಾಭ್ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೌಮೆಂಟ್ ಪ್ಲಾನ್. ಪ್ರೀಮಿಯಂ ನಿಲ್ಲದೆ ಆದ್ರೆ ಬೆನಿಫಿಟ್ ಗಳೆಲ್ಲ. ಎಲ್ಐಸಿ ಪ್ರತಿ ಕ್ಷಣವೂ ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ನಮ್ಮೆಲ್ಲ ರೈತ ಬಂಧುವರಿಗೂ ಶರಣು ಶರಣಾರ್ಥಿಗಳು. ಆತ್ಮೀಯ ಕೇಳುಗರೆ, ವಾಲ್ಮಿ ಜಲ ನೆಲ ಜಾಗೃತಿ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಕೇಳುಗರೆ, ವಾಲ್ಮಿ ಸಂಸ್ಥೆ ನಮ್ಮ ನಾಡಿನ ರೈತರ ಕಾಮಧೇನು ಆಗಿದೆ. ಅವರಿಗೆ ಬೇಕಾದಂತಹ ತರಬೇತಿಯನ್ನ ನೀಡೋ ಉದ್ದೇಶ ಮುಖ್ಯವಾಗಿ ನೆಲದ ಸಂರಕ್ಷಣೆ ಹೆಂಗಿರ್ಬೇಕು, ನೆಲದ ಒಂದು ಫಲವತ್ತತೆಯನ್ನು ಹೆಂಗ್ ಕಾಪಾಡಬೇಕು, ಹಾಗೇನೆ ನೀರಿನ ಒಂದು ಉತ್ತಮ ಬಳಕೆ ಹೆಂಗಾಗಬೇಕು, ಅಚ್ಚುಕಟ್ಟು ಪ್ರದೇಶದ ಭಾಗದೊಳಗ ಕೊನೆಯ ರೈತನವರಿಗೂ ಕೂಡ ನೀರು ತಲುಪಬೇಕು ಅನ್ನೋ ಸರ್ಕಾರದ ಕಾಳಜಿ ಕುರಿತಂತೆ ರೈತ ಬಾಂಧವರಿಗೆ, ಇಂಜಿನಿಯರ್ಗೆ ಎಲ್ಲರೂ ಕೂಡ ತರಬೇತಿ ನೀಡ್ತಾ ಇದೆ. ಹಾಗೇನೆ ಪ್ರಾತ್ಯಕ್ಷಿಕಗಳನ್ನು ಮಾಡಿ ಯಾವ ರೀತಿ ಒಂದು ಉತ್ತಮ ಕೃಷಿಯನ್ನು ರೈತ ಬಾಂಧವರು ಮಾಡಬಹುದು, ಯಶಸ್ಸನ್ನ ಪಡೀಲಿಕ್ಕೆ ಯಾವ ರೀತಿ ಪ್ರಯತ್ನಗಳನ್ನ ಮಾಡಲಿಕ್ಕೆ ಒಂದು ಮಾರ್ಗದರ್ಶನ ಮಾಡುವಂತವರು ಯಾರ್ಯಾರಿದ್ದಾರೆ ಅವ್ರನ್ನೆಲ್ಲ ಪರಿಚಯ ಮಾಡಿಕೊಳ್ಳುವ ಉದ್ದೇಶದಿಂದ ವಾಲ್ಮಿ ವಿಶೇಷವಾಗಿ ರೈತರು ಮತ್ತೆ ಇಂಜಿನಿಯರ್ಗಳ ಮಧ್ಯೆ ಮಧ್ಯವರ್ತಿಯಾಗಿ ಕಾರ್ಯನಿರ್ವಹಿಸ್ತಾ ಯಶಸ್ವಿಯಾಗಿ ತನ್ನ ಕೆಲಸ ಮಾಡ್ತಾ ಬಂದಿದೆ. ಇವತ್ತ ನಮ್ಮ ಜೊತೆಗೆ ಧಾರವಾಡ ವಾಲ್ಮಿಯೊಳಗೆ ಪ್ರೊಫೆಸರ್ ಆಗಿರುವಂತಹ ಸುವರ್ಣ ದೊಡ್ಡಮನೆಯವರಿದ್ದಾರೆ. ಸುವರ್ಣ ದೊಡ್ಡಮನೆಯವರು ಇಂಜಿನಿಯರ್ ಆಗಿ ನಾಡಿನಾದ್ಯಂತ ಯಶಸ್ವಿಯಾಗಿ ಸೇವೆ ಮಾಡಿದಂಥವರು, ಸೂಪರಿಂಟೆಂಡಿಂಗ್ ಇಂಜಿನಿಯರ್ ಗ್ರೇಡ್ನೊಳಗಿದ್ದಾರೆ. ಮತ್ತೆ ವಾಲ್ಮಿಯೊಳಗೆ ಹೊಸದಾಗಿ ಬರುವಂತಹ ಇಂಜಿನಿಯರ್ಸ್ಗಳಿಗೆ ತರಬೇತಿ ನೀಡಲಿಕ್ಕೆ ಅವರು ಕಂಕಣಬದ್ಧರಾಗಿ ಬಂಡಿಮಂಡ್ರ ಜೊತೆಗೆ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವತ್ತು ಸುವರ್ಣ ದೊಡ್ಡಮನೆಯವರು ಕೆರೆಗಳ ಸಂರಕ್ಷಣೆ ಮತ್ತು ಸವಾಲುಗಳು ಮಾರ್ಗೋಪಾಯಗಳು ಕುರಿತಂತೆ ಮಾಹಿತಿ ನೀಡಲಿಕ್ಕೆ ನಮ್ಮ ಜೊತೆಗಿದ್ದಾರೆ. ಆತ್ಮೀಯ ಕೇಳುಗರು, ನಿಮ್ಮೆಲ್ಲರ ಪರವಾಗಿ ಸುವರ್ಣ ದೊಡ್ಡಮನೆಯವರನ್ನ ಸ್ವಾಗತ ಮಾಡ್ತಾ ಇದ್ದೀವಿ. ನಮಸ್ಕಾರ ಸುವರ್ಣ ಮೇಡಮ್. ನಮಸ್ತೆ ಸರ್. ಆರಂಭದೊಳಗೆ ಕೆರೆಗಳ ಪ್ರಾಮುಖ್ಯತೆ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ಒಂದೆರಡು ಮಾತುಗಳನ್ನು ಹೇಳ್ತೀರಾ? ಆಯ್ತು ಸರ್. ಕೆರೆಗಳ ಪ್ರಾಮುಖ್ಯತೆ ಅಂದ್ರೆ, ಮೊದಲು ಊರು ಕಟ್ಟುವ ಮೊದಲು ಕೆರೆ ಕಟ್ಟು ಎಂಬ ಗಾದೆ ಮಾಡಿದಂತೆ ಕೆರೆಗಳು ಜನಜೀವನದ ಜೀವನಾಡಿಯಾಗಿದ್ದವು. ಒಂದು ಊರು ಬೆಳೆಯಬೇಕಾದ್ರೆ, ಸಮೃದ್ಧವಾಗಿರಬೇಕಾದ್ರೆ ಅಲ್ಲೂ ಒಂದು ಕೆರೆ ಇರಲೇಬೇಕು. ಒಂದು ಊರಿನ ಸಿರಿ ಸಂಪತ್ತನ್ನ, ಸಮೃದ್ಧಿಯನ್ನ ಆ ಊರಿನ ಕೆರೆಗಳಿಂದ ನಿರ್ಧರಿಸಬಹುದಾಗಿತ್ತು. ಆದರೆ ಇಂದು ಜನರ ದುರಾಸೆಯಿಂದ ಕೆರೆಗಳ ಭಾಗಗಳು ಒತ್ತುವರಿ ಆಗ್ತಿದ್ದಾವೆ. ಸಮರ್ಪಕ ಯೋಜನೆಗಳಿಲ್ಲದೆ ಕಲುಷಿತ ನೀರು ಕೆರೆಗಳನ್ನು ಸೇರ್ತಾ ಇದ್ದಾವೆ. ಹೀಗೆ ಮುಂದುವರೆದ್ರೆ ಸಂಪೂರ್ಣವಾಗಿ ಕೆರೆಗಳು ಅಳಿದು ಹೋಗುವಂತಹ ಪರಿಸ್ಥಿತಿ ಬರ್ತದೆ. ಅದಕ್ಕಾಗಿ ಕೆರೆ ಮತ್ತು ನೀರಿನ ಸಂರಕ್ಷಣೆಯನ್ನು ಶೀಘ್ರವಾಗಿ ಮಾಡಲೇಬೇಕಾಗಿದೆ. ವ್ಯವಸಾಯಕ್ಕೆ ನೀರು ಅಗತ್ಯವಾದ್ದರಿಂದ ಅಡಮಳೆ ಮತ್ತು ನದಿಯನ್ನು ಆಶ್ರಯಿಸಿದ. ಆದರೆ ಮಳೆಯ ವೈಫಲ್ಯದಿಂದಾಗಿ ಮಾನವನಿಗೆ ಕೃತಕವಾಗಿ ಜಲಸಂಗ್ರಹಗಳನ್ನು ನಿರ್ಮಿಸಿಕೊಳ್ಬೇಕಾದ ಅಗತ್ಯತೆ ಉಂಟಾಯಿತು. ಹೌದು. ಇದರಿಂದಾಗಿ ಆತ ನೀರನ್ನು ತನ್ನ ಹತೋಟಿಯಲ್ಲಿಡಲು ಆಯಕಟ್ಟಿನ ಜಾಗಗಳಲ್ಲಿ ಸಣ್ಣ ಕಟ್ಟೆಗಳನ್ನು ನಿರ್ಮಿಸಿಕೊಂಡು ಮಳೆ ನೀರನ್ನು ನದಿ ನೀರನ್ನು ಸಂಗ್ರಹಿಸಿದ ನಂತರ ಬೆಳೆಯುತ್ತಿರುವ ಜನಸಂಖ್ಯೆಗಳ ಅನುಗುಣವಾಗಿ ಕೃತಕ ಜಲಾಶಯ ಅವಶ್ಯಕತೆ ಹೆಚ್ಚಿ ಕೆರೆಗಳು ಹುಟ್ಟಿಕೊಂಡವು. ಸಾವಿರಾರು ವರ್ಷಗಳಿಂದ ಜಲ ಸಂರಕ್ಷಣೆಯ ವಿಧಾನಗಳಾಗಿ ಕೆರೆಗಳು ನಮ್ಮ ಗ್ರಾಮ ಜೀವನದಲ್ಲಿ ಮಳೆಯಿಂದ ಬೀಳುವ ನೀರನ್ನು ಸ್ಥಳೀಯವಾಗಿ ಸಂಗ್ರಹಿಸಿ ಸಂರಕ್ಷಿಸಲು ಕೆರೆಗಳು ಉತ್ತಮ ಸಾಧನಗಳಾಗಿದ್ದವು ಸರ್. ಕೆರೆ ನಿರ್ಮಾಣದ ಮೂಲಕ ಜನ ಸಮುದಾಯಗಳಿಗೆ, ಪ್ರಾಣಿ ಪಕ್ಷಿಗಳಿಗೆ ಮತ್ತು ನೀರಾವರಿಗಾಗಿ ನೀರನ್ನು ಒದಗಿಸಲು ಕೆರೆಗಳು ಬಹಳ ಪ್ರಾಮುಖ್ಯತೆಯನ್ನು ಪಡೆದಿದ್ದಾವೆ ಸರ್. ಸುವರ್ಣ ದೊಡ್ಡಮನೆಯವರೆ, ತುಂಬಾ ವಿಸ್ತೃತವಾಗಿ ತಾವು ಮಾಹಿತಿ ಮಾಡ್ತಾ ಇದ್ದೀರಾ. ಈಗ ಕೆರೆಗಳ ಒಂದು ಅವಶ್ಯಕತೆ ಮತ್ತೆ ಅಗತ್ಯತೆ ಬಗ್ಗೆ ತುಂಬಾ ಉತ್ತಮ ಮಾತು ಹೇಳಿದ್ರೆ. ರೈತ ಬಾಂಧವರು ಕೂಡ ಇವತ್ತು ಕೃಷಿ ಹೊಂಡಗಳನ್ನು ಮಾಡ್ಕೊಂಡಿದ್ದಾರೆ. ಎಷ್ಟೋ ಸಣ್ಣ ಸಣ್ಣ ರೈತರು ಮಳೆ ಆಗ್ಲಿಲ್ಲ ಅಂದ್ರೂ ಕೂಡ ಆ ಹೊಂಡದಲ್ಲಿ ಯಾವಾಗ್ಲೂ ನೀರಿಟ್ಟುಕೊಳ್ಳಕ್ಕೆ ಸಾಧ್ಯ ಆಗಿದೆ. ಯಾಕಂದ್ರೆ ಬೋರ್ವೆಲ್ ಇರ್ತದೆ, ಬೋರ್ವೆಲ್ ಸಹಾಯದಿಂದ ಮಳೆ ಇಲ್ಲಾಂದ್ರೆ ಆ ನೀರನ್ನ ಕೆರೆಯಲ್ಲಿ ಕಟ್ಟಿಕೊಂಡು ಅವರು ತುಂಬಾ ಯಶಸ್ವಿಯಾಗಿ ತಮ್ಮ ಬದುಕನ್ನು ಕಟ್ಟಿಕೊಂಡಿದ್ದಾರೆ. ಸುವರ್ಣ ದೊಡ್ಡಮನೆಯವರೇ, ಇವತ್ತ ಎಲ್ಲ ನಗರೀಕರಣ ಆಗ್ತಾ ಇದೆ, ಈಗ ಕೆರೆಗಳ ಸಂಖ್ಯೆನೇ ಕಡಿಮೆ ಆಗಿದೆ. ಕೆರೆಗಳ ಮಹತ್ವ ಯಾಕೆ ಇತ್ತೀಚಿನ ದಿನಮಾನದೊಳಗೆ ಕಡಿಮೆ ಆಗ್ತಾ ಇದೆ, ಇದ್ರ ಬಗ್ಗೆ ಮಾಹಿತಿ ಮಾಡ್ಕೊಳ್ಬಹುದಾ? ಹೌದು ಸರ್, ಹೇಳ್ತೀನಿ. ಹಿಂದಿನ ಕಾಲ ಜನರು ಕೆರೆಯನ್ನೇ ಅತ್ಯಂತ ಪೂಜ್ಯನೀಯವಾದ ಸ್ಥಳವೆಂದು ಪೂಜಿಸಿದ್ರು ಸರ್. ಕೆರೆ ನೀರೇ ಅಲ್ಲಿನ ಜನರ ಜೀವನದ ಒಂದು ಆಧಾರವಾಗಿತ್ತು. ಆದರೆ ಇಂದು ಪರಿಸ್ಥಿತಿ ವಿಭಿನ್ನವಾಗಿತ್ತು ಸರ್. ಇತ್ತೀಚಿನ ದಿನಗಳಲ್ಲಿ ವಿವಿಧ ಜಲಮೂಲಗಳ ಆಧುನಿಕತೆಯ ಅಭಿವೃದ್ಧಿಯಿಂದಾಗಿ ಕೆರೆಗಳ ಮಹತ್ವ ಕಡಿಮೆ ಆಗ್ತಿದೆ. ಕೆರೆಗಳ ನಿರ್ವಹಣಾ ವ್ಯವಸ್ಥೆ ಶಿಥಿಲಗೊಂಡು ಕೆರೆಗಳು ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ ಸರ್. ಕೆರೆಗಳ ಒಡ್ಡು, ತೂಬು, ಕೋಡಿ ಮತ್ತು ಇನ್ನಿತರ ಸಂಬಂಧಿತ ಸಂರಚನೆಗಳು ಹಳಗಿದವೆ. ಕೆರೆಯ ಅಂಗಳ ಹೂಳು, ಕಳೆ, ಕಸ ಕಡ್ಡಿ ಮತ್ತು ಕೆರೆ ನೀರಿನಲ್ಲಿ ವಿಷಪೂರಿತ ರಾಸಾಯನಿಕಗಳು, ಮಲಮೂತ್ರ, ಬ್ಯಾಕ್ಟೀರಿಯಾಗಳು ಸೇರಿ ಜೀವಹಾನಿ ಉಂಟುಮಾಡುತ್ತಿದ್ದವು. ಕೆರೆಗಳ ಮಾಲಿನ್ಯದಿಂದಾಗಿ ಕೆರೆ ಪರಿಸರದ ಮೇಲೆ ಅವಲಂಬಿತವಾಗಿರುವ ಪ್ರಾಣಿ, ಪಕ್ಷಿ ಮತ್ತು ಇತರೆ ಜಲಚರಗಳು ನಾಶವಾಗ್ತಾ ಹೋಗ್ತಾ ಇದ್ದವು. ಆಧುನಿಕ ವಿಧಾನಗಳಿಂದ ಜನರು ತಮಗೆ ಬೇಕಾದ ನೀರನ್ನು ದೂರ ಪ್ರದೇಶಗಳಿಂದ ವಿವಿಧ ಮೂಲದಿಂದ ಪಡೆಯಬಹುದಾಗಿದೆ. ಇವತ್ತು ಅದರಲ್ಲಿ ಮುಖ್ಯವಾಗಿ ಆನೆಕಟ್ಟೆ, ಕಾಲುವೆ, ಅಂತರ್ಜಲ ಕೊಳವೆ, ಸರಬರಾಜು ಮತ್ತು ಟ್ಯಾಂಕರ್ ಮೂಲಕ ನೀರನ್ನು ದೂರ ದೂರದ ಪ್ರದೇಶದಿಂದ ಪಡೆಯುವ ವ್ಯವಸ್ಥೆ ನಿರ್ಮಾಣ ಆಗಿರುವುದರಿಂದ ಕೆರೆಗಳ ಮಹತ್ವ ಬಹಳಷ್ಟು ಕ್ಷೀಣಿಸುತ್ತಿದೆ ಸರ್. ಅಭಿವೃದ್ಧಿಯ ಹೆಸರಿನಲ್ಲಿ ನಿರ್ಮಾಣವಾಗುತ್ತಿರುವ ಕಟ್ಟಡಗಳಿಂದ ಕೆರೆಗಳು ಕರಗುತ್ತಿವೆ ಹಾಗೂ ಕಲುಷಿತ ನೀರು ಕೆರೆಗಳನ್ನು ಸೇರ್ತಿದೆ. ಹೀಗೆಯೇ ಮುಂದೆ ಬರೆದ್ರೆ ಜನರು ನೀರಿಗಾಗಿ ವಿಲ್ವಲನೇ ಒದ್ದಾಡುವ ಪರಿಸ್ಥಿತಿ ಎದುರಾಗುತ್ತದೆ. ಹೀಗಿರುವಾಗ ಭವಿಷ್ಯದ ದೃಷ್ಟಿಯಿಂದಲೂ ನಾವೆಲ್ಲರೂ ಈ ಬಗ್ಗೆ ಗಂಭೀರವಾಗಿ ಯೋಚಿಸಬೇಕು. ಅದಕ್ಕಾಗಿ ಕೆರೆಗಳಿಗೆ ಮರುಜೀವ ನೀಡಬೇಕಂತ. ಎಂತ ಮಾತ್ರ ಸುವರ್ಣ ದೊಡ್ಡಮನೆ, ಬಹಳ ಹೃತ್ಪೂರ್ವಕವಾಗಿ ಮಾತಾಡ್ತಾ ಇದ್ದೀರಿ. ಮುಖ್ಯವಾಗಿ ನೋಡ್ರಿ, ಇವತ್ತು ಭೂತಾಯಿ ಇರಕ್ಕೆ ಒಬ್ಬಕ್ಕೆನ, ಆಮೇಲೆ ಅಲ್ಲಿ ಭೂಮಿಯ ಮಣ್ಣು ವಿಶಾಲವಾಗುವುದಿಲ್ಲ, ಹೌದಲ್ರಿ? ಅಂದ್ರೆ ನಮ್ಮ ಪ್ರದೇಶ ವಿಸ್ತಾರ ಆಗುದಿಲ್ಲ, ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಒಂದು ಕಾಲ ಇತ್ತು ನೋಡ್ರಿ, ಹಳ್ಳದಲ್ಲಿ ನಾವು ವರ್ತಿ ಮಾಡಿ ನೀರು ಕುಡಿತಿದ್ವಿ. ಈಗ ಆ ಒಂದು ಪ್ರಸಂಗ ನಮಗೆ ಇಲ್ಲ. ಎಲ್ಲಿ ನೋಡಿದ್ರು ಪ್ಲಾಸ್ಟಿಕ್. ಅಂದ್ರೆ ನಮಗೆ ನಮ್ಮ ಒಂದು ಸಂಸ್ಕೃತಿ ವಿಕೃತಿ ಆಗ್ತಾ ಇದೆ. ನಾವು ನಮ್ಮ ತನವನ್ನ ನಾವೆಂದು ಮರಿಬಾರದು. ಇವತ್ತು ನೋಡ್ರಿ, ಪ್ರಾಣಿ ಪಕ್ಷಿಗಳು ನಾವು ಉಪಯೋಗ ಮಾಡಿದ ಸಾಬೂನಿನ ನೀರನ್ನು ಕುಡಿದು ಸಾಯ್ತಾ ಇವೆ. ಸೊ ಅದರ ಒಂದು ಕಲ್ಪನೆ ನಮಗಿರಬೇಕು. ಅಂದ್ರೆ ಒಟ್ಟಾರೆಯಾಗಿ ನಿಸರ್ಗದ ಒಂದು ರಕ್ಷಣೆ ಆಗಬೇಕು ಅಂದ್ರೆ ಈ ತರ ಕೆರೆಗಳು, ಹೊಳೆ, ಹಳ್ಳಗಳು ನಿಸರ್ಗದತ್ತವಾಗಿ ಬಂದಿರುವಂತವು ನಿಸರ್ಗದತ್ತವಾಗಿಯೇ ಇರಬೇಕು ಅಂದ್ರೆ ಮಾತ್ರ ಒಳ್ಳೇದು. ಎಂತ ಒಳ್ಳೆ ಮಾತು ಬಂದು ಹೇಳಿ. ಕೆರೆಗಳ ಜೀರ್ಣೋದ್ಧಾರ ಆದಾಗ್ಲೇ ಇವತ್ತು ನಮ್ಮ ರೈತ ಬಾಂಧವರ ಬದುಕು ವರ್ಣಮಯವಾಗುತ್ತೆ. ನೋಡ್ರಿ, ಸರ್ಕಾರ ಕೂಡ ಈ ಕುರಿತಂತ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದೆ. ಕೆರೆಗಳನ್ನ ಕಟ್ಟುವಂತಹದ್ದು, ಬೇರೆ ಬೇರೆ ಊರುಗಳಲ್ಲಿ ನೀರಿನ ಸಮಸ್ಯೆ ಇದ್ದಾಗ ಕುಡಿಯುವ ನೀರಿನ ಸಮಸ್ಯೆಯನ್ನು ಕೂಡ ಬಗೆಹರಿಸಲಾಗ್ತಾ ಇದೆ. ಈ ಸಣ್ಣ ಸಣ್ಣ ಕೆರೆಗಳನ್ನು ಕಟ್ಟೋದಾಗ್ಲಿ, ಇವೆಲ್ಲ ಏನು ಕೆಲಸ ಇದೆಯಲ್ಲ, ಕೆರೆಗಳ ನಿರ್ವಹಣೆ ಇದೆಯಲ್ಲ, ಯಾವ್ಯಾವ ಇಲಾಖೆ ಅಡಿಯಲ್ಲಿ ಇದು ಬರ್ತದೆ, ಇದ್ರ ಬಗ್ಗೆ ಮಾಹಿತಿ ಮಾಡ್ಕೊಡ್ಬೋದಾ? ಹೌದು ಸರ್, ಹೇಳ್ತೀನಿ. ಕರ್ನಾಟಕದಲ್ಲಿ ಸುಮಾರು 36,000 ವಿವಿಧ ಗಾತ್ರದ ಕೆರೆಗಳದಾವ ಸರ್. ಕೆಲವು ಐತಿಹಾಸಿಕವಾಗಿ ಮೊದಲೇ ನಿರ್ಮಿತವಾಗಿದ್ರ ಇನ್ನು ಕೆಲವು ಇತ್ತೀಚೆಗೆ ನಿರ್ಮಾಣವಾಗಿದಾವ ಸರ್. ಅದರಲ್ಲಿ ಕೆರೆಗಳಲ್ಲಿ ಬೃಹತ್ ಗಾತ್ರದ, ಮಧ್ಯಮ ಗಾತ್ರದ ಮತ್ತು ಸಣ್ಣ ಗಾತ್ರದ ಕೆರೆಗಳಿದಾವ ಸರ್. ಇವುಗಳನ್ನ ಬೃಹತ್ ಮಧ್ಯಮ ನೀರಾವರಿ ಇಲಾಖೆಯವರು, ಸಣ್ಣ ನೀರಾವರಿ ಇಲಾಖೆಯವರು, ಜಿಲ್ಲಾ ಹಾಗೂ ತಾಲೂಕು ಪಂಚಾಯತ್ ಹಾಗೂ ಗ್ರಾಮ ಪಂಚಾಯತ್ ಇಲಾಖೆಯವರು ನಿರ್ವಹಿಸಲು ವರ್ಗೀಕರಣ ಮಾಡಿದ್ದಾರೆ ಸರ್. ಅವುಗಳನ್ನ ಸಂಬಂಧಿಸಿದ ಇಲಾಖೆಗಳ ಅಡಿಯಲ್ಲಿ ಕಾರ್ಯನಿರ್ವಹಿಸಲಾಗ್ತಿದೆ. ರೈತ ಬಾಂಧವರಿಗೂ ಕೂಡ, ಜನಸಾಮಾನ್ಯರು ಕೂಡ ಇದು ಗೊತ್ತಿರಬೇಕು. ಸರ್ಕಾರ ಕೂಡ ಸಹಕಾರ ನೀಡುತ್ತದೆ. ದೊಡ್ಡವಾದ ಪ್ರಮಾಣದ ಇರಬಹುದು, ಮಧ್ಯಮ ಪ್ರಮಾಣದ ಇರಬಹುದು, ಸಣ್ಣ ಪ್ರಮಾಣದ ಇರಬಹುದು, ಆ ಕೆರೆಗಳನ್ನ ನಿರ್ವಹಣೆ ಮಾಡೋದು ಹೇಗೆ ಅಂತೇಳಿ. ಇವತ್ತು ಕೃಷಿ ಹೊಂಡಗಳನ್ನು ಮಾಡಿಕೊಂಡು ಸಣ್ಣ ಸಣ್ಣ ಕೆರೆಗಳನ್ನು ಹೊಲದಲ್ಲಿ ಮಾಡಿಕೊಂಡು ರೈತರು ಯಶಸ್ವಿಯಾಗಿದೆ. ಆ ನಿಟ್ಟಿನೊಳಗೆ ನೋಡಿದ್ರೆ ಸಣ್ಣ ಸಣ್ಣ ರೈತರಿಗೆ ಕೂಡ ಕೆರೆಗಳ ಒಂದು ನಿರ್ವಹಣೆ, ಒಂದು ಕೃಷಿ ಹೊಂಡಗಳ ಮಾಡಿಕೊಳ್ಳೋದು ಬಹಳ ಅವಶ್ಯಕತೆ ಇದೆ. ಸರ್ಕಾರ ಬಹಳ ವಿಸ್ತೃತ ಪ್ರಯತ್ನ ಮಾಡ್ತಾ ಇದೆ ಅನ್ನೋದು ತುಂಬಾ ಸಾಕ್ತಾರೆ ವಿಚಾರ. ಸುವರ್ಣ ದೊಡ್ಡಮನೆಯವರೇ, ತಾವು ಈ ವಾಲ್ಮೀಕಿಯೊಳಗೆ ತುಂಬಾ ಸಾಕಷ್ಟು ಅನುಭವ ಇರುವಂತಹ ಒಂದು ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಿ. ಈ ಕೆರೆಗಳನ್ನ ಯಾವ ರೀತಿ ಸಂರಕ್ಷಣೆ ಮಾಡಬೇಕು ಮತ್ತೆ ಸಂರಕ್ಷಣೆ ಮಾಡಲಿಕ್ಕೆ ಬೇಕಾದಂತಹ ಒಂದು ಪ್ರಯತ್ನಗಳಿಗೆ ಹಿನ್ನಡೆ ಆಗುತ್ತೆ, ಯಾಕಂದ್ರೆ ಅಲ್ಲಿ ಸವಾಲುಗಳದಾವ, ಏನು ಸವಾಲುಗಳು ಮತ್ತೆ ಈ ಯಾವ್ಯಾವ ಮಾರ್ಗೋಪಾಯಗಳನ್ನ ಕೆರೆಗಳನ್ನು ಸಂರಕ್ಷಿಸಲಿಕ್ಕೆ ನಾವು ಅಳವಡಿಸಿಕೊಳ್ಬೇಕು? ಸರ್, ಕೆರೆಗಳು ಗ್ರಾಮೀಣ ಭಾರತದ ಕಲ್ಪವೃಕ್ಷಗಳಾಗಿದ್ದು ಅವುಗಳನ್ನ ಉಳಿಸಿ ಬೆಳೆಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಸರ್. ಸದ್ಯದ ಪರಿಸ್ಥಿತಿಯಲ್ಲಿ ಜಲ ಸಮೃದ್ಧಿಯ ಆಧುನಿಕ ಪದ್ದತಿಯನ್ನು ಅನುಸರಿಸುತ್ತಿರುವುದರಿಂದ ನಾಡಿನಾದ್ಯಂತ ಹರಡಿರುವ ಸಾವಿರಾರು ಕೆರೆಗಳ ಸಂರಕ್ಷಣೆ ನಮಗೆ ಬಹಳ ಸವಾಲಾಗಿದೆ ಸರ್. ಮೊದಲೆಲ್ಲ ಪಾರಂಪರಿಕವಾಗಿ ಕೆರೆಗಳು ಗ್ರಾಮ ಸಮುದಾಯಗಳಿಂದ ಸುಸ್ಥಿರವಾಗಿ ನಿರ್ವಹಿಸಲ್ಪಡ್ತಿದ್ದು ಸರ್. ಕಾಲಕ್ರಮೇಣ ಆಧುನಿಕತೆ ಹಾಗೂ ಕೆರೆಗಳ ನಿರ್ವಹಣಾ ವ್ಯವಸ್ಥೆ ಇಲ್ಲದಂತಾಗಿ ಅವನತಿ ಹೊಂದುತ್ತಾ ಬಂದಿದ್ದವು ಸರ್. ಇದನ್ನು ಸರಿಪಡಿಸಲು ಕೆರೆಗಳ ಶಾಶ್ವತ ನಿರ್ವಹಣೆಗಾಗಿ ಸಮುದಾಯ ಆಧಾರಿತ ವ್ಯವಸ್ಥೆಯನ್ನು ಸದೃಢಗೊಳಿಸಬೇಕು. ಇತ್ತೀಚೆಗೆ ಕರ್ನಾಟಕ ಗಣ ಸರ್ಕಾರವು ಕರ್ನಾಟಕ ರಾಜ್ಯ ಕೆರೆ ಸಂರಕ್ಷಣೆ ಮತ್ತು ಅಭಿವೃದ್ಧಿ ಪ್ರಾಧಿಕಾರವನ್ನು ರಚಿಸಿರುವುದು ಸ್ವಾಗತಾರ್ಹವಾಗಿದೆ ಸರ್. ಕೆರೆಗಳನ್ನು ಪುನರುಜ್ಜೀವನಗೊಳಿಸುವುದೆಂದರೆ ರಾಜ್ಯದ ಕೃಷಿ ಸಂಸ್ಕೃತಿಯ ಪರಂಪರೆಗೆ ಜೀವ ಕೊಟ್ಟಂತೆ ಸರ್. ಕನ್ನಡ ನಾಡಿನ ಕೆರೆಗಳಿಗೆ ಕದಂಬರವರೆಗಿನ ಇತಿಹಾಸವಿದೆ. ಹೀಗಾಗಿ ನಮ್ಮ ಪರಂಪರೆಯನ್ನ ಮತ್ತು ಜನಜೀವನದ ಜೀವನವಾಗಿರುವ ಕೆರೆಗಳನ್ನ ಉಳಿಸಲು ನಾವೆಲ್ಲರೂ ಕೆರೆಗಳ ಸಂರಕ್ಷಣೆ ಕಾರ್ಯದಲ್ಲಿ ತೊಡಗಿಸಬೇಕು ಸರ್. ಈಗ ಮಾರ್ಗೋಪಾಯಗಳು ಸರ್ ಯಾವ ರೀತಿ ಮಾಡಬೇಕಂತಂದ್ರೆ ಕೆರೆಗಳಿಂದಾಗುವ ಉಪಯೋಗಗಳು ಮತ್ತು ಅದನ್ನು ಉಳಿಸಿಕೊಂಡು ಹೋಗುವುದರ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸಬೇಕು ಸರ್. ನಮ್ಮ ಸುತ್ತಮುತ್ತಲಿನ ಕೆರೆಗಳನ್ನು ಗುರುತಿಸಿ ಸುತ್ತಮುತ್ತಲಿನ ಜನಸಮುದಾಯವನ್ನು ಸಂಘಟಿಸಿ ಕೆರೆಗಳ ಹುಳತ್ತುವ ಕೆಲಸವನ್ನ ಮಾಡಬೇಕು ಸರ್. ಕೆರೆಗಳ ಪುನಶ್ಚೇತನ ಕಾರ್ಯಕ್ಕೆ ಪ್ರತಿಯೊಬ್ಬರು ತಮ್ಮ ಕೈಲಾದಷ್ಟು ಹಣ ಸಂದಾಯ ಮಾಡಬೇಕು ಸರ್. ಕೆರೆಗಳ ಅಭಿವೃದ್ಧಿಗೆ ಸಂಘಟನೆಗಳ ಮೂಲಕ ದಾನಿಗಳಿಂದ ಆರ್ಥಿಕ ನೆರವು ಸಂಗ್ರಹಿಸಲು ಮುಂದಾಗಬೇಕು. ಕೆರೆಗಳ ಸುತ್ತಲಿನ ಪರಿಸರ ಸ್ವಚ್ಛತೆಯ ಕಾರ್ಯಕ್ಕೆ ಶ್ರಮದಾನ ಮಾಡಬೇಕು ಸರ್. ಜಲಜಾಗೃತಿ ಪ್ರಕಟಣೆ ಮತ್ತು ಪ್ರದರ್ಶನ ಫಲಕಕ್ಕೆ ಸಹಾಯ ಮಾಡಬೇಕು. ಕೆರೆಗಳನ್ನು ಪುನಶ್ಚೇತನಗೊಳಿಸುವಾಗ ನೀರಿನಲ್ಲಿ ಹರಿದುಕೊಂಡು ಬರುವ ಪ್ಲಾಸ್ಟಿಕ್ ಹಾಗೂ ಘನವಸ್ತುಗಳು ಮತ್ತು ಜೇಡಿ ಮಣ್ಣು ಕೆರೆಗೆ ಹರಿಯದಂತೆ ನೈಸರ್ಗಿಕ ಉತ್ಪನ್ನಗಳನ್ನು ಬಳಸಲು ವ್ಯವಸ್ಥೆ ಮಾಡಬೇಕು ಸರ್. ಕೆರೆಗಳಿಗೆ ಹರಿದು ಬರುವ ನೀರಿನಲ್ಲಿ ರಾಸಾಯನಿಕ ಅಂಶಗಳು ಮಿಶ್ರವಾಗಿದ್ದರೆ ಅದನ್ನು ಸ್ವಚ್ಛಗೊಳಿಸಲಿಕ್ಕೆ ಜಲಸಸ್ಯಗಳನ್ನು ಬೆಳೆಸಬೇಕು. ಕೆರೆಗಳ ಸುತ್ತಲೂ ಒರೆಲಿಯಾ ಎಂಬ ಪ್ರಭೇದದ ಗಿಡಗಳನ್ನು ನೆಡೋದ್ರಿಂದ ಮಣ್ಣಿನ ಸವಕಳಿ ಆಗದಂತೆ ತಡೀತದೆ ಸರ್ ಅದು. ಮತ್ತು ಕೆರೆ ಮಣ್ಣು ತೆಗೆದು ಸಾಗುವಳಿ ಮಾಡುವ ಹೊಲಕ್ಕೆ ಹಾಕಿದರೆ ಬೆಳೆಯ ಇಳುವರಿಯನ್ನು ಕೂಡ ಹೆಚ್ಚಿಸುತ್ತದೆ ಸರ್. ಹೌದು ಹೌದು. ಕೆಲವು ಹಬ್ಬಗಳ ಸಂದರ್ಭಗಳಲ್ಲಿ ರಾಸಾಯನಿಕ ಅಂಶಗಳನ್ನು ಒಳಗೊಂಡಿರುವ ಬಣ್ಣದ ವಿಗ್ರಹಗಳನ್ನು ಕೆರೆಗಳಿಗೆ ಮುಳುಗಿಸುವುದರ ಬದಲಾಗಿ ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ಕೋಬೇಕು ಸರ್. ಕೆರೆಗಳ ರಕ್ಷಣೆ ಕಾರ್ಯ ಸರ್ಕಾರದ ಜೊತೆಗೆ ಸಮುದಾಯಗಳು ಸೇರಿ ನಾಡಿನ ಕೆರೆಗಳ ಸಂರಕ್ಷಣೆ ಹಾಗೂ ಅಭಿವೃದ್ಧಿ ಆಗಬೇಕು ಸರ್. ಜಲ ಸಂರಕ್ಷಣೆ ಸದ್ಬಳಕೆ ಕುರಿತು ವಾಲ್ಮಿ ಸಂಸ್ಥೆ ನಿರಂತರವಾಗಿ ರೈತರಿಗೆ, ಸರ್ಕಾರಿ ಅಧಿಕಾರಿಗಳಿಗೆ, ಇಂಜಿನಿಯರ್ಗಳಿಗೆ, ವಿದ್ಯಾರ್ಥಿಗಳಿಗೆ ಮತ್ತು ಜನಸಾಮಾನ್ಯರಿಗೆ ತರಬೇತಿಗಳನ್ನು ನೀಡುತ್ತಾ ಬಂದಿದೆ, ಈಗಲೂ ನೀಡುತ್ತಿದೆ ಸರ್. ಸುವರ್ಣ ದೊಡ್ಡಮನೆ, ಬಹಳ ವಿಸ್ತೃತ ಮಾಹಿತಿ ನೀಡ್ತಾ ಇದ್ದೀರಿ ಪ್ರೊಫೆಸರ್. ಆದರೆ ವಾಲ್ಮಿ ಕೂಡ ಎಷ್ಟು ಪ್ರಯತ್ನ ಮಾಡ್ತಾ ಇದೆ, ಈ ನಿಸರ್ಗದ ರಕ್ಷಣೆ ಅಂದ್ರೆ ಕೆರೆಗಳ ರಕ್ಷಣೆ, ಅಲ್ಲಿ ಒಂದು ರಾಸಾಯನಿಕಗಳು ಆಗ್ಲಿ ಅಂದ್ರೆ ಪ್ಲಾಸ್ಟಿಕ್ ಆಗ್ಲಿ ಇಂಥವೆಲ್ಲ ಕೆಲವೊಂದಿಷ್ಟು ಹೋಗದಂಗೆ ನೋಡ್ಕೊಳ್ಬೇಕು. ಆಮೇಲೆ ಮುಖ್ಯವಾಗಿ ನಾವು ಬಟ್ಟೆ ತೊಳೆಯೋದು ಎಲ್ಲ ಮಾಡೋದು, ಅವೆಲ್ಲ ಮಾಡೋದ್ರಿಂದ ರಾಸಾಯನಿಕಗಳು ಅಲ್ಲಿ ಹೋಗಿ ಪಕ್ಷಿಗಳು ಮತ್ತೆ ಪ್ರಾಣಿಗಳು ಆ ನೀರನ್ನು ಕುಡಿದು ಅಸ್ವಸ್ಥ ಆಗ್ತದೆ, ಅನಾರೋಗ್ಯ ಕೂಡ ಆಗ್ತವೆ. ನಾವಾದ್ರೆ ವೈದ್ಯರ ಬಳಿ ಹೋಗ್ತೀವಿ, ಅವು ಎಲ್ಲಿ ಹೋಗ್ಬೇಕು ಹೇಳ್ರಿ? ಹಿಂಗಾಗಿ ಅದನ್ನ ನಾವು ರಕ್ಷಣೆ ಮಾಡ್ಕೊಳ್ಳೋದು ಮುಖ್ಯವಾಗಿ ವಾಲ್ಮೀಕಿಯಲ್ಲಿ ಆಗ್ತಾ ಇರುವಂತಹ ಪ್ರಯತ್ನ ತುಂಬಾ ಶ್ಲಾಘನೀಯವಾಗಿರುವಂತಹದ್ದು. ಯಾಕಂದ್ರೆ ತಾವು ಇಂಜಿನಿಯರ್ಸ್ ಮತ್ತೆ ರೈತರ ಮಧ್ಯೆ ಒಂದು ಮಧ್ಯವರ್ತಿಯಾಗಿ ತುಂಬಾ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಿ. ಅವರಿಬ್ಬರಲ್ಲಿ ಸಮನ್ವಯತೆಯನ್ನು ಕಾಪಾಡುವಲ್ಲಿ ತಾವು ನೆರವಾಗ್ತಾ ಇದ್ದೀರಿ. ಜನಸಾಮಾನ್ಯರಿಗೂ ಇದ್ರ ಅರಿವಿರಬೇಕು. ಪರಿಸರ ರಕ್ಷಣೆ ಜೊತೆಗೆ ಕೆರೆಗಳ ಸಂರಕ್ಷಣೆ ಕೂಡ ನಮ್ಮ ಜವಾಬ್ದಾರಿ. ರೈತರು ಕೂಡ ಕೆರೆಗಳ ಅವಶ್ಯಕತೆಯನ್ನು ಮನಗೊಂಡು ತಮ್ಮ ಹೊಲದಲ್ಲಿ ಕೃಷಿ ಹೊಂಡಗಳನ್ನು ನಿರ್ಮಾಣ ಮಾಡಿಕೊಳ್ಳಿ, ಆಮೇಲೆ ಇರೋ ಸಣ್ಣ ಕೆರೆಗಳಿಗೆ ತಮ್ಮ ಏನಾಗುತ್ತೆ ಆ ಒಂದು ಕಾಣಿಕೆ ನೀಡಲಿಕ್ಕೆ ಪ್ರಯತ್ನ ಮಾಡಲಿ. ಯಾಕಂದ್ರೆ ನಾವು ಸಮುದಾಯ ಕೂಡಿದಾಗಲೇ ಒಂದು ಕೆರೆಗಳ ಅಭಿವೃದ್ಧಿ ಆಗ್ತದೆ, ಅವಾಗ ನಮ್ಮ ಒಂದು ಸಮಸ್ಯೆಗಳು ತನ್ನಿಂದಾನೆ ಕರಗ್ತವೆ ಅಂತ ಆಸೆ ಮಾಡ್ತಾ ನಮ್ಮೆಲ್ಲ ಆತ್ಮೀಯ ಕೇಳುಗರ ಪರವಾಗಿ ಪ್ರೊಫೆಸರ್ ಸುವರ್ಣ ದೊಡ್ಡಮನೆಯವರೇ, ವಿಸ್ತೃತವಾಗಿ ಇಲ್ಲಿ ತನಕ ಕೆರೆಗಳ ಸಂರಕ್ಷಣೆ, ಸವಾಲುಗಳು ಮತ್ತು ಮಾರ್ಗೋಪಾಯಗಳ ಕುರಿತಂತೆ ವಾಲ್ಮೀಯ ಪ್ರಾಧ್ಯಾಪಕರಾಗಿ ಬಹಳ ವಿವರವಾದ ಮಾಹಿತಿ ನೀಡಿದ್ದೀರಿ. ನಮ್ಮೆಲ್ಲ ಆತ್ಮೀಯ ಕೇಳುಗರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕೆರೆಗಳ ಸಂರಕ್ಷಣೆ ಹಾಗೂ ಮಾರ್ಗೋಪಾಯಗಳ ಕುರಿತು ಸುವರ್ಣ ದೊಡ್ಡಮನಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಶರಣಬಸವ ಚೋಳಿನ್. ಕೃಷ್ಣಂಗ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಹೊಲಕಬುತ್ತಿ ಪ್ರಸ್ತುತಿ ಮಾಲಾ ಸಾಮ್ರಾಣಿ ಹಾಗೂ ರಾಖಿ ಹಾನ್ಗಲ್. ಮಾಲಕ್ಕ ಬಾ ರಾಖಿ, ಅಪರೂಪಕ್ಕೆ ಬಂದಿ. ಏನು ಹೊಲಕ್ ಬುತ್ತಿ ಒಯ್ಯೋ ಟೈಮ್ ಇದ್ನಿಂದ ಈ ಟೈಮ್ನಾಗ ಬಂದೆಲ್ವಾ? ಹಾ ನೋಡ ಮಾಲಕ್ಕ, ಹೊಲಕ್ಕ ಬುತ್ತಿ ಕಟ್ಕೊಂಡೆ ನಾನು ಇವತ್ತು, ಆದ್ರೆ ಹಣ್ಣಿರ್ಲಿಲ್ಲ ಮನ್ಯಾಗ. ಅದಕ್ಕೆ ನಿನ್ನ ತೋಟ ನೆನಪಾಗಿ ಹಂಗಾರ ಮಾಲಕ್ಕನ ಕಡೆ ಬಾಳೆಹಣ್ಣು ಸಿಗ್ತಾವಂತ ಹೇಳಿ ನಿನ್ನ ತೋಟದಾಗ ಬಾಳೆಹಣ್ಣಿನ ಗಿಡ ನೋಡಿ ಹೋಗಿದ್ದೆ ನಾ ಮೊನ್ನೆ, ಗೊನಿ ಬಿಟ್ಟಿದ್ದು. ಅದಕ್ಕ ಬಂದೆ ನೋಡು, ಕೊಡ ಒಂಚೂರು ನಮಗ್ ಬಾಳೆಹಣ್ಣು. ಐ ತಗೋರ, ನಾವು ಮೊನ್ನೆರ ಗೊನಿ ಇಳಿಸೇವಿ, ಹಣ್ಣಾಗ್ಯಾವ ಆಲ್ಮೋಸ್ಟ್, ನೀನ್ ತಗೋ. ಹಾ, ಬಾಳೆಹಣ್ಣಿನ ಶಿಕಾರಣಿ ಮಾಡಕ್ಕಿದೇನ್ ಮತ್ತ? ಹೂ ನೋಡ ಮಾಲಕ್ಕ, ನೀ ಕರೆಕ್ಟ್ ಗೊತ್ತಿಡ್ಕೋತಿ ನೋಡ. ಆತ್ ಬಿಡುವ ಮಾಡ. ಆತ್ ನಾನು ಬರ್ತೇನಂತ ಅಮಲ್ ತಿನ್ನಿ ಹೊತ್ತಿಗೆ ಬಾ ಹಂಗಾರ. ಈ ಬಾಳೆಹಣ್ಣು ಅಂದ್ರ ನೋಡುವ ಎಷ್ಟು ಇದು ರೂಪ ಇದಕ್ಕ. ಹೌದಲ್ಲ ಮಾಲಕ್ಕ, ಅಂದಂಗ ನಿನಗ ಇವೆಲ್ಲ ಸೈಂಟಿಫಿಕ್ ಆಗಿ ಚಲೋ ಗೊತ್ತಿರ್ತಾವ. ಇದ್ರದ ವಿಶೇಷ ಏನಂತೀನಿ ಬಾಳೆಹಣ್ಣಿಂದ? ಯೋ ಬಾಳೆಹಣ್ಣು ನೋಡುವ, ಇದು ತಿನ್ಲಿಕ್ಕಂತಕಿ ರುಚಿ. ಇದ್ರದ್ದು ವೈಜ್ಞಾನಿಕ ಹೆಸರು ಮ್ಯೂಸಾ ಪ್ಯಾರಡೈಸಿಕಾ ಅಂತಾರ. ಒಂದ್ ಅರ್ಥದಾಗ ಸ್ವರ್ಗದಿಂದ ಬಂದಂತ ಹಣ್ಣು ಅಂದಂಗಿದು. ಇದ್ರೊಳಗ ವಿಟಮಿನ್ ಬಿ ಇರ್ತದ, ಎ ಇರ್ತದ, ಸಿ ಇರ್ತದ, ಪೊಟ್ಯಾಸಿಯಮ್, ಮೆಗ್ನೇಶಿಯಮ್, ಕಬ್ಬಿಣ, ನಾರಿನಂಶ, ಎಲ್ಲ ಪೌಷ್ಟಿಕಾಂಶ ಇರೋದ್ರಿಂದ ಇದು ಹೃದಯಕ್ಕ, ನಮ್ಮ ಎಲುಬುಗಳಿಗೆ, ಜೀರ್ಣಕ್ರಿಯೆಗೆ, ಆಮೇಲೆ ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡ್ಕೊಳ್ಳಿಕ್ಕೆ, ಆಮೇಲೆ ಇದನ್ ತಿನ್ನೋದ್ರಿಂದ ನಮ್ಮ ಮೆದುಳು ಚುರುಕಾಗಿರ್ತದ ಅಂತ ಹೇಳ್ತಾರ. ಆಮೇಲೆ ರಾಕಿ, ಇತ್ತಿತ್ತಲಾಗ ನೀವೇನಂತೀರುವ ಪ್ಯಾಕೇಜ್ ಫುಡ್ಡು, ಫಾಸ್ಟ್ ಫುಡ್ಡು ಅಂತೀರಿ, ಬಾಳೆಹಣ್ಣಿನಕಿಂತ ಫಾಸ್ಟ್ ಫುಡ್ಡು, ಪ್ಯಾಕೇಜ್ ಫುಡ್ಡು ಬೇಕೇನ? ಇಲ್ಲ ಇಲ್ಲ ಬಿಡ, ಅದ್ರ ಮೇಲೆ ಪ್ಯಾಕಿಂಗ ಬರ್ತದ ನೋಡು. ಏನ್ ಅಗದಿ ಪ್ರಕೃತಿ ಪ್ಯಾಕ್ ಮಾಡ್ಕೊಟ್ಟಿದ್ ಹಣ್ಣು. ಹೌದು ಹೌದು, ಅದನ್ ಸಿಪ್ಪೆ ಬಿಚ್ಚಿ ತಿಂದ್ರ ಅಂತಾರಲ್ಲ ಬಾಳೆಹಣ್ಣು ತಿಂದಷ್ಟು ಸರಳ ಅಲ್ಲ ಅಂತ. ನೋಡ, ಬಾಳೆಹಣ್ಣು ತಿನ್ನೋ ಸರಳನ ಮತ್ತ ಬೀಚ್ ಸತಕಿರಂಗಿಲ್ಲ, ಸರಳಾಗೆ ತಿಂತೇವಲ್ ಮತ್ತ ಹಂಗ. ಹೌದು. ಆಮೇಲೆ ನಮ್ಮ ಅಜ್ಜ ಹೇಳ್ತಿದ್ರು, ಏನಾದ್ರೂ ನಿಮ್ ದೇಹಕ್ಕ ಯಾವ್ದಾದ್ರು ಹುಳ ಕಡಿತಂದ್ರ ಬಾಳೆಹಣ್ಣಿನ ಸಿಪ್ಪಿ ತಗೊಂಡ ಆ ಜಗಕ್ಕ ಉಜ್ಜಿದ್ರ ಆ ಕಡಿತ ಸ್ವಲ್ಪತ್ತಿಗೆ ಕಡಿಮೆ ಆಗ್ತೈತಿ, ಅಂದ್ರ ಉರಿತಿರ್ತೈತಿ ನೋಡು. ಏನಾದ್ರೂ ನಮಗ ಕೀಟ ಕಡ್ದಿರ್ತಾವಲ್ಲ, ಅಲ್ಲೇ ಬಾಳೆಹಣ್ಣು ಸಿಪ್ಪಿ ತಗೊಂಡ ಉಜ್ಜಿದ್ರ ಅಲ್ಲೇ ಕೀಟ ಕಡಿತದ ಉಪಶಮನನೂ ಆಗ್ತೈತಂತ ನೋಡು. ನಮ್ಮ ಮನೆ ಅಚ್ಚಿ ಕಡೆ ಹುಡುಗಿ ಐತ್ಲ, ಅದು ಕಾಲೇಜ್ ಹೋಗ್ತಾಳ, ಅಕ್ಕಿ ಬಾಳೆಹಣ್ಣಿಂದು ಸಿಪ್ಪಿ ತಿಂದ ಮ್ಯಾಲೆ ನೋಡ್ದೆ ನಾನು, ಕೊಟ್ಟೆ ಬಾಳೆಹಣ್ಣು ತಿನ್ವ ಅಂತ ಹೇಳಿ. ಆಮೇಲೆ ಆ ಸಿಪ್ಪಿ ತಗೊಂಡ್ ಮುಖ ಗಸಗಸ ತಿಕ್ಕೋಬೇಕ ಯಾಕೋ ಅಂದೆ. ಇಲ್ರಿ ಅಂಟಿ, ಅದು ಮುಖಕ್ಕೆ ಹಚ್ಕೊಂಡ್ರ ಮುಖದ ಮ್ಯಾಲೆ ಇನ್ ಕಲಿ ಹೋಗ್ತಾವು, ಮುಖ ಚಂದ ಆಗ್ತದ. ಬಾಳೆಹಣ್ಣಾಗ ಕೊಲಾಜನ್ ಇರ್ತೈತಿ, ಈಗ ಚರ್ಮದ ಮ್ಯಾಲೆ ಸುಕ್ಕು ಮತ್ತೆ ನಿರ್ಗಿ ಬೀಳ್ತಾವಲ್ಲ, ನೀವು ಬಾಳೆಹಣ್ಣನ್ನ ನಿಯಮಿತವಾಗಿ ತಿನ್ನೋದ್ರಿಂದ ಚರ್ಮದ ಸುಕ್ಕು ಕಡಿಮೆ ಆಗ್ತೈತಿ, ಆಮೇಲೆ ಕೂದಲಕ್ಕೂ ಸಹ ಅದು ಕಾಂತಿಯನ್ನ ಕೊಡುತ್ತ. ಮತ್ತ ಮಾಲಕ್ಕ, ಬಾಳೆಹಣ್ಣು ತಿನ್ನೋದ್ರಿಂದ ದೇಹದ ಉಷ್ಣತೆ ಸಹ ಕಡಿಮೆ ಆಗತ್ತಂತ ನೋಡು. ಹೌದಲ್ಲ, ಹಂಗಾಗೆ ಮತ್ತೆ ಶೀಕರಣಿ ಮಾಡೋದು ತಿನ್ನೋದು ಪದ್ಧತಿ ಆಗಿರೋದು, ವಾರಕ್ಕೊಮ್ಮೆ ಮಾಡ್ಬೇಕು, ಆಮೇಲೆ ಅದನ್ನ ಆದಷ್ಟು ದೇವ್ರ ಪೂಜೆ ಮಾಡ್ಬೇಕಾದ್ರೆ ಪ್ರಸಾದ ಅಂತ ಕೊಡೋದು ಅದೇ ಕಾರಣಕ್ಕನ. ನೀ ಹೆಂಗ್ ಮಾಡ್ತೀರಾ ಅಕ್ಕಿ ಶೀಕರಣಿ? ಈಸಿ ಬಿಡ ಅಕ್ಕ, ಏನಿಲ್ಲ, ಬಾಳೆಹಣ್ಣ ಬಿಚ್ಕೊಂಡು ಅದನ್ನ ಸಣ್ಣ ಕಟ್ ಮಾಡ್ಕೋಬೇಕ, ಅದ್ರೊಳಗ ಕುದಿಸಿದ ಹಾಲು, ಸಕ್ರಿ, ಯಾಲಕ್ಕಿ ಪುಡಿ, ಜೇನುತುಪ್ಪ ಹಾಕಿ, ನಾನು ಒಂದು ಸ್ಪೂನ್ ಮೊಸರು ಹಾಕಿರ್ತೇನೆ, ರುಚಿ ಬಹಳ ಬರ್ತೈತೆ ಅಂತ ಹೇಳಿ ಎಲ್ಲಾ ಸೇರಿ ಒಂದೆರಡು ನಿಮಿಷ ನೀನು ಕಲಿಸಿಟ್ಟೆ ಅಂದ್ರ ಅಲ್ಲೇ ಶಿಕಾಣಿ ರೆಡಿ ಆತು. ಹೌದು ರಾಖಿ, ಯಾಕಂದ್ರೆ ಮ್ಯಾಗ್ನೇಶಿಯಮ್ ಪೊಟ್ಯಾಸಿಯಮ್ ಇರ್ತತಿ, ಆಮೇಲೆ ಇದ್ರೊಳಗ ಕಬ್ಬಿಣಾಂಶ, ಹಿಮೋಗ್ಲೋಬಿನ್ ಇರೋದ್ರಿಂದ ಈ ಏನು ರಕ್ತ ಕಡಿಮೆ ಆಗೈತಂತಾರಲ್ಲ ಡಾಕ್ಟರ್, ಹಿಮೋಗ್ಲೋಬಿನ್ ಅದು ಸರಿ ಸುಧಾರಿಸ್ತದ, ಅದಕ್ಕೂ ಬಹಳ ಚಲೋ ನೋಡು. ನೋಡು, ಆಮೇಲೆ ನೀ ಹೇಳಿದೆಲ್ಲ ಸಿಪ್ಪಿ ಹಚ್ಕೊಳ್ಳೋದು, ಬಾಳೆಹಣ್ಣು ತಿನ್ನೋದ್ರಿಂದ ಕೊಲಾಜಿನ್ ಇರ್ತೈತೆ ಚಲೋ ಅಂತಾರ, ಈ ಹಣ್ಣಿಂದು ನೋಡುವ ಪೇಸ್ಟ್ ಮಾಡಿ ಹಣ್ಣು ಮಿಕ್ಸಿಗೆ ಹಾಕಿ ಆ ಪೇಸ್ಟ್ ಮುಖಕ್ಕೆ ಹಚ್ಕೊಳ್ಳೋದ್ರಿಂದ ಡೆಡ್ ಸ್ಕಿನ್ ಹೋಗಿ ಸ್ಕಿನ್ಗೆ ಗ್ಲೋ ಬರ್ತೈತಿ. ಆಮೇಲೆ ಅಕ್ಕ, ಮಲಬದ್ಧತೆ ಸಹ ಇದರಿಂದ ನಿವಾರಿಸ್ಕೋಬಹುದು ನೋಡು. ಹೌದು ನೋಡುವ, ಜೀರ್ಣಕ್ಕ ಬಹಳ ಚಲೋ ಅಲ್ಲ ಇದು. ಹೌದು, ಮತ್ ನೋಡು ಎಷ್ಟು ಸರಳ ಅಲ್ಲ, ಮನಿ ಒಳಗ ಹಸಿವಾಗೈತಿ ಏನು ಮಾಡಿಟ್ಟಿಲ್ಲ ಅಂದ್ರ ನಾವು ಬಾಳೆಹಣ್ಣು ತಿನ್ಬಿಡ್ಬೋದು. ಆಮೇಲೆ ದೇವ್ರ ಪೂಜಾ ಪುನಸ್ಕಾರ ಮಾಡಕ ದೇವ್ರಿಗೆ ಏರ್ತದ ಇದು, ಹಿಂಗಾಗಿ ಬಾಳೆಹಣ್ಣು ಪ್ರತಿ ಮನಿ ಮನಿಯೊಳಗೂ ತಂದ ಬಿಟ್ಟಿದಾರ. ಆಮೇಲೆ ಅಕ್ಕ, ಬಹಳ ಈಸಿ ಅವೈಲೇಬಲ್ ಅಂದ್ರ ಬಹಳ ಸುಲಭವಾಗಿ ದೊರೆಯುವಂತಹ ಒಂದು ಹಣ್ಣು ಇದು. ಇದು ಮಾರ್ಕೆಟ್ನಾಗ ಅಷ್ಟು ದುಬಾರಿಯಾಗಿ ಸಿಗೋದಿಲ್ಲ, ಜನಸಾಮಾನ್ಯರಿಗೆ ತಲುಪುವಂತಹ ಒಂದು ಅತಿ ಕಡಿಮೆ ದರದ ಹಣ್ಣು ಅಂತಾನು ಅನ್ಬಹುದು ಇದಕ್ ನಾವು. ಆಮೇಲೆ ನೋಡು, ಈ ತಾಯಂದ್ರಾಗೋರ್ಗೆ ಗರ್ಭಿಣಿ ಮಹಿಳೆಯವರಿಗೂ ಇದು ಬಹಳ ಚಲೋ, ಇದನ್ ತಿಂದ್ರ ಬರ್ಷ್ಣ ಆಗ್ತದ ಆತರ ಏನು ಇಲ್ಲ. ಹಿಂಗಾಗಿ ಇದು ಜೀರ್ಣಕ್ಕೂ ಚಲೋ ಇರೋದ್ರಿಂದ ಹೆಣ್ಮಕ್ಳು ಗರ್ಭಾವಸ್ಥೆ ಒಳಗೆ ಇದನ್ನ ಬಹಳ ತಿಂದ್ರೂ ಏನು ಅವ್ರಿಗೆ ಅಡ್ಪರಿಣಾಮ ಆಗುದಿಲ್ಲ. ಆದ್ರ ಈ ಹಣ್ಣನ್ನ ಬಹಳ ರುಚಿಯದ ಅಂತ ಹೇಳಿ ಡಜನ್ ಗಟ್ಲೆ ಹಣ್ಣು ತಿಂದ್ರ ಹೊಟ್ಟೆ ಕೆಡ್ತದ ನೋಡು. ಅಮೃತಾನು ವಿಷಾನಲ್ಲೇನ್ ಅತಿಯಾಗಿ ಹಂಗ ಬಹಳ ಹೆಂಗಾಗ್ತದ ಅಕ್ಕ. ಮತ್ತ ಈಗ ನಿನಗ್ ಸುಸ್ತಾಗಿರ್ತೈತಲ್ಲ, ನಿನಗ್ ಇಮಿಡಿಯೇಟ್ ಮೀನ್ಸ್ ಇನ್ಸ್ಟೆಂಟ್ ನಿನಗ್ ಶಕ್ತಿ ಬೇಕಂದ್ರ ನೀವ್ ಒಂದೆರಡು ಬಾಳೆಹಣ್ಣು ತಿಂದಿ ಅಂದ್ರ ನಿನಗ ಜಲ್ದಿ ಮೈಯಾಗ ಚೈತನ್ಯ ಬಂದಂಗ ಆಗ್ತೈತಿ ನೋಡುವ, ಅಂದ್ರ ಶಕ್ತಿ ಬಂದಂಗ ಆಗ್ತೈತಿ. ಖರೆ, ಇದು ಒಂದೆರಡು ಉತ್ತತ್ತಿ, ಆಮೇಲೆ ಬಾದಾಮಿ ಒಂದೆರಡು, ಆಮೇಲೆ ಗೋಡಂಬಿ ಎರಡು, ಇವನ್ನ ಸೇರಿಸಿ ಹಾಲ್ನೊಳಗ ಹಾಕಿ ಆ ಹಾಲ್ನೊಳಗ ಒಂದೋ ಎರಡೋ ಬಾಳೆಹಣ್ಣು ಹಾಕಿ ಅದನ್ನ ಮಿಕ್ಸಿ ಮಾಡಿ ಸ್ಮೂದಿ ಅಂತ ಹೇಳಿ ಕುಡಿತಾರ. ಅದ್ರೊಳಗ ಮತ್ ಮ್ಯಾಲ್ ಜೇನ್ ತುಪ್ಪ ಹಾಕೋತಾರ. ಅದನ್ಕಿ ಬಹಳ ಚಲೋ. ಆಮೇಲೆ ಮಲಕ್ಕ, ನಾವ್ ಇಂತಾವ್ ಸ್ಮೂದಿ ಮತ್ ಮಿಲ್ಕ್ ಶೇಕ್ ಮಾಡಿ ಕೊಟ್ಕೊಳ್ ಮಕ್ಳಿಗೂ ಏನ್ ಅನ್ಸತ್ಕೊತ್ತೇನ, ಭಾರಿ ಡಿಲಿಷಿಯಸ್ ಫುಡ್. ಮತ್ತ ಹೆಸರ್ ಹೆಂಗಿದಾವ್ ನೋಡ್ತೇನ, ಸ್ಮೂದಿ ಶೇಕ್. ಮತ್ತ ಅವ್ರಿಗೂ ಒಂದ್ ಒಳ್ಳೆ ಆಹಾರ ಹೋಗ್ತೈತಿ ದೇಹಕ್ಕ, ಅದು ಒಂದ್ ನಮಗ ಸಮಾಧಾನ ಅನ್ಸತ್ ನೋಡ. ಈ ಬಾಳಿ ಹಣ್ಣು ಅಷ್ಟೇ ಅಲ್ಲ ರಾಖಿ, ಬಾಳಿ ಎಲೆ ಒಳಗ್ ಊಟ ಎಷ್ಟು ಶ್ರೇಷ್ಠ. ಹೌದ್ ಹೌದು, ಬಾಳಿ ಎಲೆ ಊಟದಾಗ ಇರುವಂತಹ ತೃಪ್ತಿ ಎದ್ರಾಗ ಐತಿ. ಎದ್ರಾಗೂ ಇಲ್ಲ ಅಕ್ಕ, ಬಾಳ ಒಳ್ಳೆ ವಿಷಯ ಹೇಳಿದಿ ನೋಡು. ಆಮೇಲೆ ಇದು ಮೊದ್ಲೇಕನ ಪ್ರೂವ್ ಆಗೈತಿ, ಬಾಳೆ ಎಲೆ ಒಳಗ ಊಟ ಮಾಡುದು ಶ್ರೇಷ್ಠ ಅಂತ ಹೇಳಿ. ಬಾಳೆ ಹಣ್ಣಿನ ಗೊನಿ ತಕ್ಕೊಂಡ ಮ್ಯಾಲೆ ಬಾಳೆ ಗಿಡದ ದಿಂಡುನು ಸಹ ಬಹಳ ಉಪಯೋಗಕ್ಕೆ ಬರ್ತೈತಿ. ಅಂದ್ರ ಬಾಳೆಹಣ್ಣಿನ ಗಿಡ ಅಂದ್ರ ಎಲ್ಲ ರೀತಿಯಿಂದನು ಅದು ಉಪಯೋಗಕ್ಕೆ ಬರುವಂತಹ ಒಂದು ಸಮೃದ್ಧವಾದ ಗಿಡ ನೋಡು. ನೋಡು ರಾಖಿ, ಬಾಳೆ ಗಿಡ ಲಘು ಹಣ್ಣು ಕೊಡ್ತದ. ಕೆಲವು ತಳಿಗಳನ್ಕಿ ಒಂದು ವರ್ಷಕ್ಕ ಹಣ್ಣು ಕೊಡ್ಬಹುದು, ಆ ಬೆಳೆದು ನಿಂತ ಮ್ಯಾಲೆ. ಹಿಂಗಾಗಿ ನಿನ್ ಮನಿ ಹಿಂದೊಂದ್ ಜಾಗ ಐತಿ, ನಾನು ಬಾಳೆ ಸಸಿ ಅಂದ್ರ ನಿನಗ್ ಕೊಡ್ತೇನಂತ ಒಂದು ಹಚ್ಚಿ ನೋಡು. ಒಂದ್ ಗೊನಿಗಳು ಬಿಟ್ಟು ಅಂದ್ರ ಎಷ್ಟು ವರ್ಷ ಪೂರ್ತಿ ಪ್ರತಿದಿನ ಮಕ್ಕಳು ಮರಿಗೆ ಹಣ್ಣಾಗ್ತಾವ. ಜಾಗ ಇದ್ರ ಹಾಕಬೇಕು. ಹಾಕಿದ್ವಿ, ಅದು ಯಾಕೋ ಒಣಗ್ ಹೋತು. ಅದಕ್ಕ ನಿನ್ ಕಡೆ ಬಂದಿದ್ದೆ ಮಾಲಕ್ಕ, ನಾನ ಬಾಳೆಹಣ್ಣು ಕೊಡು ಮತ್ತ ಒಂದೆರಡ್ ಸಸಿನೂ ಕೊಡು, ತಗೊಂಡ್ ಹೋಗ್ತೇನಂತ. ನೀನು ಬಹಳಷ್ಟು ನೀರ್ ಗೀರ್ ಹಾಕಿದ್ದೇನ ಇರ್ಬೇಕ, ಏನೋ ಆಗೇತದು. ನೀರ್ ಬಸದ್ ಹೋಗ್ಬೇಕು, ಹಂಗ ಅದನ್ನ ಆರೈಕೆ ಮಾಡ್ಬೇಕು. ಮತ್ತ ಅದಕ್ಕ ಜೈವಿಕ ಗೊಬ್ಬರ ಕೊಡ್ಬಹುದು. ಆಮೇಲೆ ಅದ್ರ ಬಾಜುಕ ಕಸ ಕಡ್ಡಿ ಬೆಳೆದ್ರ ಚಂದಕ್ಕೆ ತೆಗಿಬೇಕು. ತೆಗದ್ರ ಇದು ಬಾಳೆ ಒಳಗ ಮತ್ತ ರಾಸಾಯನಿಕ ಗೊಬ್ಬರ ಹಾಕುದನ್ನ ಕಡಿಮೆ ಮಾಡಿದ್ರ ಏನಾಗ್ತದ, ಇದು ಆರೋಗ್ಯಕ್ಕ ತಿನ್ಲಿಕ್ಕೆ ಬಹಳ ಚಲೋ ಇರ್ತದ. ಹೌದ್ ನೋಡಕ್ಕ, ಚಲೋ ಆತು, ಎಷ್ಟೋ ಕೊಂಡ್ ವಿಷಯ ಹೇಳಿದಿವ. ಹಂಗನ ಸ್ವಲ್ಪ ಹಣ್ಣು ಕೊಟ್ಟು ಬಿಡು, ಮತ್ತ ಸಸಿನ ನಾಳೆ ಕೊಡುವಂತ. ನಾಳೆ ನಾ ಮತ್ತೆ ಬರ್ತೇನಿ, ಈಗ ನನಗ ಹೊಲಕ್ ಹೋಗಾಕ ಟೈಮ್ ಆತ್ ನೋಡು. ಹಾ ತಗೋವ ಈ ಗೊನಿ ಚಲೋ, ಇದು ನಿನಗ ಹುಡುಕಿ ಮಾಗಿದ್ದ ಕೊಟ್ಟೇನಂತ ಮಾಡ್, ಮಸ್ತ್ ಸಿಕರ್ಣಿ ಮಾಡ. ಆತಕ್ಕ, ಮತ್ತ ನೀನು ಸಂಜಿಗ್ ಬಾ ಮನಿ ಕಡೆ. ಹಾ ಬರ್ತೀನಿ ಬರ್ತೀನಿ, ಬರ್ತೇನೆ ಮಾಲಕ್ಕ ನಾನು. ಹಾ ಬಾವ. ಹೊಲಕ ಬುತ್ತಿ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಪ್ರಸ್ತುತಪಡಿಸಿದವರು ಮಲಾ ಸಾಮ್ರಾಣಿ ಹಾಗೂ ರಾಖಿ ಹಾನಗಲ್. ಕೃಷಿರಂಗದಲ್ಲಿ ಇನ್ನು ಮುಂದೆ ನರಗುಂದದ ಶಂಕರಪ್ಪ, ಶಿವಪ್ಪ ಹೂಗಾರ್ ಹಾಗೂ ಸಂಗಡಿಗರಿಂದ ಕರಡೆ ಮಜಲು. Thank you.